ಜೇನ್ನೊಣಗಳು ಎಲ್ಲೆಲ್ಲೋ ಹುಡುಕ್ತಾ ನೋಡಿ. ಕಳೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳಿಗೆ ಭೇಟಿ ನೀಡಿ ತಮಗೆ ಬೇಕಾದ ಪರಾಗ ಮತ್ತು ಮಕರಂದವನ್ನು ಹೆಕ್ಕಿಕೊಂಡು ಸಂಗ್ರಹಿಸಿಕೊಂಡು ಜೋಪಾನವಾಗಿ ಶುದ್ಧವಾಗಿ ತಂದು ತಮ್ಮ ಗೂಡುಗಳಲ್ಲಿ ಶೇಖರಣೆ ಮಾಡ್ತವೆ, ಮರಿಗಳಿಗೆ ಉಣಬಡಿಸ್ತವೆ, ಹಾಗೆ ಮನುಷ್ಯರಿಗೂ ಲಭಿಸುವಂತೆ ಮಾಡ್ತವೆ. ಬೆಳಗ್ಗೆಯಿಂದ ಸಂಜೆ ತನಕ ಅಂದರೆ ಕತ್ತಲಾಗೋ ತನಕ ಜೇನುನೊಣಗಳು ಸುಮ್ಮನಿರೋದಿಲ್ಲ, ಹಾರಾಡ್ತಾ ಇರ್ತವೆ. ಅಲ್ಲೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇರೋದಿಲ್ಲ, ಹುಡುಕ್ತಾ ಇರ್ತವೆ. ಅಷ್ಟು ಕ್ರಿಯಾಶೀಲತೆ, ಒಂದು ರೀತಿಯಲ್ಲಿ ಅಷ್ಟೇ ಗಟ್ಟಿತನ. ಅಂತ್ಯ ಆಗುವವರೆಗೂ ಸೋಲೋದಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಗೂಡಿನ ಒಳಗಡೆ ಇರುವ ಕೆಲಸಗಾರ ನೊಣಗಳು ಸಹ ತುಂಬ ಚಾಕಚಕ್ಕತೆಯಿಂದ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಮರಿಗಳನ್ನು ಬೆಳೆಸ್ತಾ ತಮ್ಮ ಸಂತಾನವನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗ್ತವೆ. ಎಷ್ಟೊಂದು ಚೆನ್ನಾಗಿದೆ ನೋಡಿ. ವೈರಿಗಳನ್ನು ಅಷ್ಟು ಸುಲಭವಾಗಿ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ತಮ್ಮ ಸಂತಾನ ಹೆಚ್ಚಾಯ್ತಂದ್ರೆ ವೈರಿಯು ಸಹ ಒಳಗಡೆ ಹೋಗ್ಲಿಕ್ಕಾಗೋದಿಲ್ಲ, ಹೋದರೆ ಅಲ್ಲಿ ಉಳಿಯೋದಿಲ್ಲ. ಜೇನುತುಪ್ಪ ಶ್ರೇಷ್ಠವಾದುದು. ಅಪರೂಪಕ್ಕೆ ಕೆಲವೊಬ್ಬರಿಗೆ ಜೇನುತುಪ್ಪ ಆಗೋದಿಲ್ಲ ಅಷ್ಟೇ. ಜೇನು ಮಕ್ಕಳಿಗೂ ಹಿರಿಯರಿಗೂ ಯುವಕರಿಗೂ ಮಹಿಳೆಯರಿಗೂ ಪುರುಷರಿಗೂ ಬಡವರಿಗೂ ಶ್ರೀಮಂತರಿಗೂ ಎಲ್ಲರಿಗೂ ಇಷ್ಟವೇ ಅಲ್ಲ? ಆ ರೀತಿಯ ರುಚಿ, ಆ ರೀತಿಯ ಪ್ರಾಮುಖ್ಯತೆ ಜೇನುತುಪ್ಪದಲ್ಲಿದೆ. ಶುದ್ಧವಾದ ಜೇನುತುಪ್ಪ ಸಿಗೋದಿಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ಮಾತಾಡೋದಿದೆ. ಆದರೆ ನಿಮ್ಮ ಪ್ರದೇಶದಲ್ಲೇ ಒಂದಲ್ಲ ನಾಲ್ಕು ಪೆಟ್ಟಿಗೆಗಳನ್ನು ಇಟ್ಟು ಜೇನು ಸಂತಾನವನ್ನು ಹೆಚ್ಚಿಗೆ ಮಾಡೋದ್ರ ಜೊತೆಗೆ ಅವುಗಳಿಂದ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಜೇನು ನೊಣಗಳ ಪಾತ್ರ ಹಿರಿದು. ಅನೇಕ ಬೆಳೆಗಳ ಹೂವುಗಳು ಮೂಡಿದಾಗ ಪರಾಗಸ್ಪರ್ಶ ಆಗದೇ ಇದ್ರೆ ಸರಿಯಾಗಿ ಕಾಳು ಕೊಟ್ಟೋದಿಲ್ಲ, ನಮಗೆ ಕೈಗೆ ಧಾನ್ಯಗಳು ಲಭಿಸೋದಿಲ್ಲ. ತರಕಾರಿಗಳು ಹಣ್ಣುಗಳು ಇವೆಲ್ಲ ಸರಿಯಾಗಿ ರೂಪುಗೊಳ್ಳಬೇಕಂದ್ರೆ ಜೇನು ನೊಣಗಳ ಪರಾಗಸ್ಪರ್ಶ ಕ್ರಿಯೆ ಆಗಲೇಬೇಕು. ಒಟ್ಟಾರೆ ಪರಾಗಸ್ಪರ್ಶ ಮಾಡುವ ಜೀವಿಗಳಲ್ಲಿ ಜೇನು ನೊಣದ್ದೇ ದೊಡ್ಡ ಪಾಲು. ಈ ಪುಟ್ಟ ಜೀವಿಯ ದೊಡ್ಡ ಕೆಲಸ ಹೇಗಿದೆ ನೋಡಿ. ತಾನು ಯಾರಿಂದನೂ ಹೇಳಿಸ್ಕೊಳ್ಳೋದಲ್ಲನೆ, ದಿನವೂ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡ್ತಾ ಮಕರಂದವನ್ನು ಪರಾಗವನ್ನು ಹೀರಿಕೊಂಡು ಬಂದು ಮೇಣವನ್ನು ಜೇನುತುಪ್ಪವನ್ನು ಸೃಷ್ಟಿ ಮಾಡ್ತಾ ಮನುಕುಲಕ್ಕೆ ಎಷ್ಟೊಂದು ನೆರವಾಗಿದೆ. ಕೊಡಗನ್ನು ಸೇರಿಕೊಂಡು ರಾಜ್ಯದಲ್ಲಿ ಅನೇಕ ಜನ ಜೇನು ಉದ್ದಿಮೆಯಲ್ಲಿ ತಮ್ಮನ್ನು ತೊಡಸಿಕೊಂಡಿದ್ದಾರೆ. ಜೇನುತುಪ್ಪದ ಸಂಗ್ರಹಣೆ, ಜೇನುತುಪ್ಪದ ಸಂಸ್ಕರಣೆ, ಜೇನಿನ ಮಾರಾಟ, ಜೇನು ಮೇಣದ ಉಪಯೋಗ, ಜೇನು ಹಾಳೆಗಳ ತಯಾರಿಕೆ, ಜೇನು ಪೆಟ್ಟಿಗೆಗಳ ರಚನೆ, ಹೀಗೆ ಎಷ್ಟೊಂದು ಜನ ಬರೀ ಒಂದು ಕೀಟದ ಕಾರ್ಯಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಬೆಳವಣಿಗೆನೂ ಆಗಿದ್ದಾರೆ, ಇತರರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಜೇನಿನದ್ದು ಎಷ್ಟೊಂದು ವಿಶೇಷ ಗುಣ ಅಲ್ವಾ? ಜೇನಿನ ಬಗ್ಗೆ ಅಧ್ಯಯನಗಳು ಸಾಕಷ್ಟು ನಡೀತದವೆ. ವಿಶ್ವವಿದ್ಯಾಲಯಗಳಲ್ಲಿ PhD ಮಾಡುವ ವಿದ್ಯಾರ್ಥಿಗಳು ಬರೀ ಜೇನಿನ ಬಗ್ಗೆ ವಿಚಾರಗಳನ್ನು ಹುಡುಕ್ತಾ ಹೋಗ್ತಾ ಇರ್ತಾರೆ. ಜೇನು ಒಂದು ಉಪಕಾರಿ ಕೀಟ. ಉಪಕಾರಿ ಕೀಟ ವರ್ಗಗಳಲ್ಲಿ ಜೇನು ಮತ್ತು ರೇಷ್ಮೆ ಹುಳು ಪ್ರಮುಖವಾದವೆ. ಕೊಡಗಿನಲ್ಲಿ ಹೇರಳವಾದ ಸಸ್ಯ ಸಂಪತ್ತಿದ್ದು ಜೇನು ಸಾಕಾಣಿಕೆಗೆ ಒಳ್ಳೆ ಅವಕಾಶಗಳಿದ್ದಾವೆ. ಪಟ್ಟಣ ನಗರ ಹಳ್ಳಿಗಳಲ್ಲೂ ಜೇನನ್ನು ಸಾಕ್ಬೋದು. ದುಡುವೆ ಜೇನನ್ನು ಪೆಟ್ಟಿಗೆಗಳಲ್ಲಿ ಇಟ್ಕೊಳ್ಬಹುದು. ಕೋಲ್ ಜೇನು, ಹೆಜ್ಜೇನು ಸಾಕ್ಲಿಕ್ಕೆ ಸೂಕ್ತ ಅಲ್ಲ. ನುಸ್ರಿ ಜೇನು, ಮುಜಂಟಿ ಜೇನು ಅಂದ್ಕೊಂಡು ಹೇಳ್ತಾರೆ. ಇದನ್ನ ಸರಳವಾದ ರಚನೆಯಲ್ಲಿ 10-20 ಕಡೆ ಇಟ್ಕೊಂಡು ಸಾಕ್ಬಹುದು. ಸ್ವಲ್ಪ ತುಪ್ಪ ಸಿಗುತ್ತೆ, ಆದರೆ ನುಸ್ರಿ ಜೇನಿನ ಸಣ್ಣ ನೊಣ ಸಖತ್ತಾಗಿ ಕೆಲಸ ಮಾಡುತ್ತೆ. ದೊಡ್ಡ ಜೀವಿಗಳು ಹೋಗದ ಜಾಗಕ್ಕೆ ಇದು ಹೋಗಿ ತನ್ನ ಕೆಲಸವನ್ನು ನೆರವೇರಿಸಿಕೊಂಡು ಬರುತ್ತೆ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯ ಮಾಡುತ್ತೆ. ಹೀಗೆ ತುಡುವೆ ಜೇನು, ಹೆಜ್ಜೇನು, ಕೋಲ್ ಜೇನು, ನುಸ್ರಿ ಜೇನು ಪ್ರಮುಖವಾಗಿ ಕಂಡುಬಂದ್ರೂ ಜೇನು ನೊಣಗಳಲ್ಲಿ 10-20 ಬಗೆಯನ್ನ ಕಾಣಬಹುದು. ಕೆಳಗರೆ ಈಗ ಜೇನು ಕುರಿತಂತೆ ಉಪಯುಕ್ತವಾದ ಹಾಡು ನಿಮಗಾಗಿ. ಈ ಗೀತೆಗೆ ಸ್ವರ ಕೊಟ್ಟಿರುವವರು BA ಗಣೇಶ್ ಮತ್ತು ಸಂಗಡಿಗರು.

ಕಣ್ಣುಗಳಿಗಿಲ್ಲ ಓಣಿ, ಕಣ್ಣುಗಳಿಗಿಲ್ಲ ಓಣಿ, ಕ್ರಿಯಾಶೀಲತೆಯ ವಾಣಿ, ಕ್ರಿಯಾಶೀಲತೆಯ ವಾಣಿ, ಕ್ರಿಯಾಶೀಲತೆಯ ವಾಣಿ, ಕ್ರಿಯಾಶೀಲತೆಯ ವಾಣಿ. ಸಿಹಿಗೆ ಹೆಸರು ಏನು, ಶಿಸ್ತು ಅಲ್ಲಿ ಕಾಣು, ನೋಡಿಯವುಗಳ ಕಾನೂನು, ನೋಡಿಯವುಗಳ ಕಾನೂನು. ಸಿಹಿಗೆ ಹೆಸರು ಏನು, ಸಿಹಿಗೆ ಹೆಸರು ಏನು, ಸಿಹಿಗೆ ಹೆಸರು ಏನು. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಪ್ರಗತಿಪರ ಸಾಧನೆಗಳ ಸರದಾರ, ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸು ಅವರ 107ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಿಂದುಳಿದ ವರ್ಗಗಳ ಕಾಯಕ ಕೇಂದ್ರಿತವಾದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಆಗಸ್ಟ್ 22ರವರೆಗೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಎನ್ಜಿಒ ಭವನ ಹಾಗೂ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ. ಸರ್ವರಿಗೂ ಸ್ವಾಗತ. ಪ್ರಕಟಣೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿನ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,900ರಿಂದ 16,500 ರೂಪಾಯಿ, ಅರೇಬಿಕಾ ಚೇರಿ 8,900ರಿಂದ 9,100 ರೂಪಾಯಿ, ರೋಬೆಸ್ಟ ಪಾರ್ಚ್ಮೆಂಟ್ 9,700ರಿಂದ 9,950 ರೂಪಾಯಿ, ರೋಬೆಸ್ಟ ಚೇರಿ 4,700ರಿಂದ 4,900 ರೂಪಾಯಿ. ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 50,000ರಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 40,000ರಿಂದ 46,500 ರೂಪಾಯಿ. ಕಾಳುಮೆಣಸು 1 ಕೆಜಿಗೆ 480ರಿಂದ 485, ಏಲಕ್ಕಿ 1 ಕೆಜಿಗೆ 450ರಿಂದ 650 ರೂಪಾಯಿ, ಶುಂಠಿ ಕ್ವಿಂಟಾಲ್ಗೆ 2,800ರಿಂದ 3,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ಕೇಳಿದಿರಿ. ಕೊಡಗು ಜಿಲ್ಲೆಯ ಮಳೆ ವಿವರ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8:30 ಕೊನೆಗೊಂಡಂತೆ ಕಳೆದ 24 ಗಂಟೆ ಅವಧಿಯಲ್ಲಿ ಸರಾಸರಿ ಮಳೆ 1.61 ಮಿಲಿಮೀಟರ್ ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 7.37 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿವರೆಗಿನ ಮಳೆ 2,667.34 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1,984.94 ಮಿಲಿಮೀಟರ್ ಮಳೆಯಾಗಿದೆ. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 4.50 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 8.38 ಮಿಲಿಮೀಟರ್. ಜನವರಿಯಿಂದ ಇಲ್ಲಿವರೆಗಿನ ಮಳೆ 3,804.61 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 2,777.39 ಮಿಲಿಮೀಟರ್ ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 0.00 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 7.33 ಮಿಲಿಮೀಟರ್. ಜನವರಿಯಿಂದ ಇಲ್ಲಿವರೆಗಿನ ಮಳೆ 2,036.86 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1,591.51 ಮಿಲಿಮೀಟರ್ ಮಳೆಯಾಗಿತ್ತು. ಸೋಮಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 0.33 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 6.40 ಮಿಲಿಮೀಟರ್ ಮಳೆಯಾಗಿದೆ. ಜನವರಿಯಿಂದ ಇಲ್ಲಿವರೆಗಿನ ಮಳೆ 2,160.56 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1,594.92 ಮಿಲಿಮೀಟರ್ ಮಳೆಯಾಗಿತ್ತು. ಜಿಲ್ಲೆಯಲ್ಲಿ ಹೋಬಳವಾರು ದಾಖಲಾಗಿರುವ ಮಳೆ ವಿವರ. ಮಡಿಕೇರಿ ಕಸಬಾ 8.60 ಮಿಲಿಮೀಟರ್, ನಾಪೊಕ್ಲು 7, ಸಂಪಾಜೆ 9, ಭಾಗಮಂಡಲ 1.40, ಶಾಂತಲಿ 2 ಮಿಲಿಮೀಟರ್ ಮಳೆಯಾಗಿದೆ. ಹಾರಂಗಿ ಜಲಾಶಯದ ನೀರಿನ ಮಟ್ಟ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳು. ಇಂದಿನ ನೀರಿನ ಮಟ್ಟ 2,857.6 ಅಡಿಗಳು. ಕಳೆದ ವರ್ಷ ಇದೇ ದಿನ 2,857.87 ಅಡಿಗಳು. ಇಂದಿನ ನೀರಿನ ಒಳಹರಿವು 2,628 ಕ್ಯೂಸೆಕ್ಸ್. ಕಳೆದ ವರ್ಷ ಇದೇ ದಿನ 2,491 ಕ್ಯೂಸೆಕ್ಸ್. ಇಂದಿನ ನೀರಿನ ಹೊರಹರಿವು ನದಿಗೆ 900 ಕ್ಯೂಸೆಕ್ಸ್, ನಾಲೆಗೆ 400 ಕ್ಯೂಸೆಕ್ಸ್. ಕಳೆದ ವರ್ಷ ಇದೇ ದಿನ ನೀರಿನ ಹೊರಹರಿವು ನದಿಗೆ 3,537 ಕ್ಯೂಸೆಕ್ಸ್, ನಾಲೆಗೆ 250 ಕ್ಯೂಸೆಕ್ಸ್. ಮಳೆ ವಿವರ ಕೇಳಿದಿರಿ. ನಾಳಿನ 5:30 ಕೃಷಿ ರಂಗದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹಂದಿ ಸಾಕಾಣಿಕೆ ಕುರಿತು ಮಾತನಾಡಲಿದ್ದಾರೆ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾ ಎಸ್ ವಿ ಸುರೇಶ್ ಅವರು. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಹಂಗೆ ಡಿ ದೇವರಾಜು ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮ ಇವರ ಆಶ್ರಯದಲ್ಲಿ ಮಡಿಕೇರಿ ಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಪರಿವರ್ತನೆಯ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ 107ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇಂದು ನಡೆದು ಶಾಸಕರಾದ ಎಂಪಿ ಅಪ್ಪಚ್ಚರಂಜನವು ಅಧ್ಯಕ್ಷತೆ ವಹಿಸಿ ಮಾತಾಡಿ, ಡಿ ದೇವರಾಜು ಅರಸು ಬಡವರ ಬಗ್ಗೆ ಸಾಮಾಜಿಕ ಕಳಕಳಿ ಹೊಂದಿದ್ದು ರಾಜ್ಯದಲ್ಲಿ ಒಳ್ಳೆ ಆಡಳಿತ ನಡೆಸಿದಳು, ಬಡವರ ದನಿಯಾಗಿ ಹಿಂದುಳಿದ ವರ್ಗಗಳ ಕಣ್ಮಣಿಯಾಗಿ ಕೆಲಸ ಮಾಡಿದು, ಉಳುವವನೆ ಭೂಮಿ ಒಡೆಯ ಇಸ್ಕೂಲು ಕಾಲೇಜು ಶುರು ಮಾಡಿದು, ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ, ಜೀತ ಪದ್ಧತಿ ನಿರ್ಮೂಲನೆ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಂದು ಬಡವರಿಗೆ ಹತ್ತಿರ ಆಗಿದ್ದು. ಈ ಕಾರ್ಯಕ್ರಮದ ಪ್ರಯುಕ್ತ ಕೊಡುವ ಜಿಲ್ಲಾ ಮಟ್ಟದ ಇನಾಮನ ಕೊಡಗು ಜಿಲ್ಲೆನ ವಿಕಾಸ ಜನಸೇವಾ ಟ್ರಸ್ಟ್ನ ರಮೇಶ್ ಅವಕ್ಕೆ ನೀಡಲಾಯಿತು. ಈ ಹೊತ್ತಲ್ಲಿ ಡಿ ದೇವರಾಜು ಅರಸ ಅವರ 107ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಹಿಂದುಳಿದ ವರ್ಗಗಳ ಬೇರೆ ಬೇರೆ ಕಾಯಕ ಸಮಾಜದವರ ವಸ್ತುಗಳನ್ನು ಪರಿಚಯಿಸುವ ನಿಟ್ಟಲ್ಲಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಶಾಸಕರು ಚಾಲನೆ ಕೊಟ್ಟರು. ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ವತಿಯಿಂದ ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕೊಡಗು ಜಿಲ್ಲಾ ಸಮಿತಿನ ಆಶ್ರಯದಲ್ಲಿ ಮಡಿಕೇರಿ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಸಭಾಬಾಡಿಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸರ್ ಸಿ ವಿ ರಾಮನ್ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಇಂದು ನಡೆದು ಈ ಕಾರ್ಯಕ್ರಮನ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆನ ಸಭಾಪತಿ ರವೀಂದ್ರ ರಯ್ಯವು ಉದ್ಘಾಟನೆ ಮಾಡಿ ಮಾತಾಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಗ್ತಿರುವ ಬೆಳವಣಿಗೆ ಮತ್ತು ಆವಿಷ್ಕಾರಗಳ ಬಗ್ಗೆ ವಿದ್ಯಾರ್ಥಿಗ ಹೆಚ್ಚಿನ ಜ್ಞಾನ ಬೆಳೆಸೋಕ್ಕೂ ಜಿಲ್ಲೆನ ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ ರೆಡ್ ಕ್ರಾಸ್ ಸಂಸ್ಥೆನ ಘಟಕಗಳನ್ನ ಮಾಡ್ರೆ ಬೇರೆ ಬೇರೆ ರಚನಾತ್ಮಕ ಚಟುವಟಿಕೆಗಳನ್ನ ಮಾಡಿ ಕಣಕ್ಕಾವು ತಿಳಿಸಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾನೂನು ಸೇವಾ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಾರೀಕು 22ರ ಸೋಮವಾರ ಹೊತ್ತಾರೆ 10 ಗಂಟೆಗೆ ತಿತಿಮತಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಬುಡಕಟ್ಟು ದಿನಾಚರಣೆ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕ ಲೋಕಾಯುಕ್ತಾಧಿಕಾರಿಗ ಇದೇ ತಿಂಗಳ ತಾರೀಕು 26ರಂದು ಸೋಮರಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಯಲ್ಲಿ, ಹಾಗೆ ಇದೇ ತಾರೀಕು 29ರಂದು ವಿರಾಜಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಯಲ್ಲಿ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಪುಕಾರ ಅರ್ಜಿಗಳನ್ನ ಸಾರ್ವಜನಿಕರಿಂದ ಪಡ್ಕೊಂಡವೆ ತುಂಬಿಸಿದ ಹಾಗೆ ನೋಟ್ರಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನ ಸ್ವೀಕಾರ ಮಾಡಲಾದೆ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ನಿಧಾನ ಮಾಡಿದ್ದು ಹಾಗೆ ಇನ್ನು ಬೇರೆ ಏನಾದರೂ ತೊಂದರೆಗಳನ್ನ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರ ದೂರುಗಳನ್ನ ಪತ್ರದಲ್ಲಿ ಬರೆದು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ವಿರಾಜಪೇಟೆಯ ಪೂತಾ ಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಧನಿವಾಯು ಮೈಸೂರಿನ ಅತ್ಯುತ್ತಮ ಮಾನಸಿಕ ಮತ್ತು ಮದ್ಯವ್ಯಸನ ಪುನರ್ವಸತಿ ಕೇಂದ್ರ. ನಿಮ್ಮ ಮನೆಯವರು ಅಥವಾ ಗೆಳೆಯರು ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆಯೇ? ನೀವು ಮದ್ಯವ್ಯಸನೆಯೇ? ದುಶ್ಚರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೇ? ಹಾಗಿದ್ದಲ್ಲಿ ಸಂಪರ್ಕಿಸಿ ಧನಿವಾಯು ನ್ಯೂರೋ ಸೈಕಾಟಿಕ್ ಹಾಸ್ಪಿಟಲ್, ಹೆಬ್ಬಾಳ್, ಮೈಸೂರು. ಧನಿವಾಯು ಹಾಗೂ ದೇವದಾನ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಹಾಗೂ ಬುದ್ಧಿಮಂದ್ಯ ಮಕ್ಕಳಿಗೆ ಸಂಪೂರ್ಣ ವಸತಿ ಶಾಲೆಯ ಸೌಲಭ್ಯವೂ ಇದೆ. ಕಾಲ್ 9663119311. ಫೋನ್ ನಂಬರ್ ಮತ್ತೊಮ್ಮೆ 9663119311. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿಲ. ಕಾಲ್ 9741864856. ನಿಮಗೆ ಇಎಂಐ ಮೂಲಕ ಮೊಬೈಲ್ ಖರೀದಿಸಲು ಸಾಧ್ಯವಾಗುತ್ತಿಲ್ಲವೇ? ಸಿಬಿಲ್ ಸ್ಕೋರ್ ಕಡಿಮೆ ಇದೆಯೇ? ಲೋಕಲ್ ಐಡಿ ಪ್ರೂಫ್ ಇಲ್ಲವೇ? ಚಿಂತೆ ಬಿಡಿ, ಇದು ಯಾವುದು ಇಲ್ಲದೆ ಸ್ಯಾಮ್ಸಂಗ್ ಫೈನಾನ್ಸ್ ಮುಖಾಂತರ ನಿಮ್ಮ ನೆಚ್ಚಿನ ಮೊಬೈಲ್ ಅನ್ನು ಖರೀದಿಸಲು ಇಂದೇ ಬನ್ನಿ ವಿರಾಜಪೇಟೆಯ ಮೊಬೈಲ್ ಪಾರ್ಕ್ಗೆ. ಇದು ನಿಮ್ಮ ಊರಿನ ನಿಮ್ಮ ಅಂಗಡಿ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮಡಿಕೇರಿಯ ಪತ್ರಿಕಾ ಭವನದ ಹತ್ತಿರ ಶುಭಾರಂಭಗೊಂಡಿದೆ D20 Tech. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, ಯುಪಿಎಸ್, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ. up to 30% ಡಿಸ್ಕೌಂಟ್ ನೊಂದಿಗೆ ಸಂಪರ್ಕಿಸಿ D20 Tech, ಪತ್ರಿಕಾ ಭವನ ಬಳಿ, ಮಡಿಕೇರಿ. ಚಿನ್ನದ ಪ್ರತಿ ಕಣದಲ್ಲೂ ನಂಬಿಕೆ ಮತ್ತು ಪರಿಶುದ್ಧತೆಗೆ ಹೆಸರುವಾಸಿಯಾದ ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೇ August 29th ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮೇನ್ ರೋಡ್, ವಿರಾಜಪೇಟೆ. ಕೈಂಜನಾಳಂಕೆ 13 ಮರಣಪಟ್ಟ ಕೋಕೇರಿ ಗ್ರಾಮತ್ರ ಚೆರುವಳಂಡ ಪೂಣಚ್ಚ ಪೂಕುಂಜಿ ಐಂಡ ಮಾದಕಾರ ಬಣ್ಣ ನಾಳೆ ನಾರಾಚೆ ಪೋಲು 11 ಕೋಕೇರಿಲುಳ್ಳ ಐಂಡ ಐನ್ ಮನೆಯಲ್ಲಿ ನಡೆಸುವ ತೀರ್ಮಾನ ಮಾಡಿತು. ಊರು ಕೇರಿಕಾರ ಬಿಂದು ಶಂಗಾದಿಯ ಒಕ್ಕಕಾರ ಅಲತೆ ಕಾಗದಿತ್ತವು. ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ ಬಂದಿತು ಸಾಕರ ತರುಣಂದು ಪೊಣ್ಣು ಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತು. ನಾಪೋಕ್ಲುವಿನ ಬೇತು ರೋಡ್ನಲ್ಲಿ ಮನೆ ಮಾತಾಗಿರುವ ಹೋಮ್ ವರ್ಲ್ಡ್ ಇದೀಗ ನವೀಕರಣಗೊಂಡು ಕೊಡಗಿನಲ್ಲಿ ಅತಿದೊಡ್ಡ ಹೋಮ್ ಅಪ್ಲೈಯನ್ಸಸ್ ಅಂಡ್ ಫರ್ನಿಚರ್ ಮಳಿಗೆಯಾಗಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಉದ್ಘಾಟನಾ ಪ್ರಯುಕ್ತ ಹಲವು ಆಫರ್ಗಳು ನಿಮಗಾಗಿ. ನಮ್ಮೊಂದಿಗೆ ಸಹಕರಿಸಿದ ಸರ್ವ ಗ್ರಾಹಕರಿಗೂ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಕೋರುತ್ತಿದ್ದೇವೆ. ಕೊಡಗಿನಾದ್ಯಂತ ಚಿನ್ನದ ಹೊಂಗಿರಣವನ್ನು ಸೂಸುತ್ತಿರುವ ಕುಶಾಲನಗರದ ಪಾರಸ್ ಪೃಥ್ವಿ ಜುವೆಲ್ಸ್ ಸ್ಥಳಾಂತರಗೊಂಡು ಅತಿ ವಿಶಾಲವಾದ ಮಳಿಗೆಗೆ ಅದ್ದೂರಿ ಶುಭಾರಂಭ ಇದೇ August 28th ಭಾನುವಾರ. ಉದ್ಘಾಟನಾ ಪ್ರಯುಕ್ತ 10 ಗ್ರಾಂ ಮೇಲ್ಪಟ್ಟ ಚಿನ್ನಾಭರಣಗಳ ಮೇಲೆ 2022 ರೂಪಾಯಿಗಳ ರಿಯಾಯಿತಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಪ್ರತಿ ಕೆಜಿ ಬೆಳ್ಳಿಯ ಮೇಲೆ 3,333 ರೂಪಾಯಿಗಳ ಕಡಿತ. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಕೈಂಜನಾಳಂಕೆ 11 ಮರಣಪಟ್ಟ ಕುಮಟೂರು ಕಾರಳನ ಮಾಚಿರ ಲಾಲಾ ಮಾದಪ್ಪ ಐಂಡ ಮಾದಕಾರ್ಬಾರ್ನ ಇದೇ ನಾಳಂಕೆ 21 ನಾರಾಚೆ ಪೋಲು 11 ಶ್ರೀಮಂಗಲ ಪ್ಯಾಕ್ಸ್ ಸಭಾಬಾಡಲು ನಡೆಸುವ ಏರ್ಪಾಡು ಮಾಡಿತು. ಊರುಕಾರ ಕೇರಿಕಾರ ಬಿಂದು ಶಂಗಾದಿಯ ಒಕ್ಕಕಾರ ಅಲತೆ ಕಾಗದೇತತವು ಇದನ್ನೇ ಆಹ್ವಾನದ ಜ್ಞಾನ ಮಾಡಿ ಎಂದು ಬಂದಿತು ಸಾಕರ ತರುಣೊಂದು ಕಟ್ಟಿತು. ಅಣ್ಣ ಮಾಚಿರ ಪೆಮ್ಮಯ್ಯ ಪೊಣ್ಣು ಮಕ್ಕ ಮೈಮ ಪಿಂಜ ಒಕ್ಕಕಾರ. ನಿಧನ ಸುದ್ದಿ. ಕಕ್ಕಬ್ಬೆ ಕಾರಳನ ಬೆಂಗಳೂರು ರಾಜಾರಾಜೇಶ್ವರಿ ನಗರ ತಲವಾಸ ಇಂಜ ಕಂಬೆಂಡ ಪೌತಿ ಅಣ್ಣಯ್ಯ ಐಂಡಮೋ ಪೊನ್ನಪ್ಪ ನಿನಾಂದ ಮರಣಪಟ್ಟಿತು. 87 ವೈದ್ಯರ ಮೇಜರ್ ಕಂಬೆಂಡ ಪೊನ್ನಪ್ಪ ಐಂಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನದ ಮೀದ ಬೆಂಗಳೂರು ಬನಶಂಕರಿ ಕ್ರಿಮಿಟೋರಿಯಂನಲ್ಲಿ ನಡಪ. ಬೆಂಗೂರು 50 ಗ್ರಾಮದ ಬೊಳ್ಳರ್ಪಂಡ ಪೌತಿ ಪಳಂಗಪ್ಪಾಯಂಗಡ ಪುಣ್ಣು ಪೂವಮ್ಮ ತಾಮನೆ ಪುಲಿಕೋಟು ಮುಕ್ಕಾಟಿರ ಇಂದು ಮರಣಪಟ್ಟಿತು. 95 ವೈದ್ಯರ ಬೊಳ್ಳರ್ಪಂಡ ಪೂವಮ್ಮ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ 50 ಗ್ರಾಮದ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ರಾಜ್ಯದ ಮುಖ್ಯಮಂತ್ರಿ ಆಯ್ತು ಬಯ್ಯಲುಳ್ಳ ವರ್ಗ ಪಿಂಜ ಬೋರೆ ಬೋರೆ ಚೆರೆ ಚೆರಿಯ ಸಮಾಜತ್ನ ಕಂಡುಪಿಡಿಚಿತ್ ಅಯ್ಯಂಗಳ ಕೊಡಿಕ ಎಡ್ತ ಬಪ್ಪಗ ನೈಚ ಕೇಳಿ ಡಿ ದೇವರಾಜು ಅರಸು ರಂಗದಾಯ್ತುಂಡು ಶಾಸಕಗಳನ್ನು ಮಂಡೆಪಂಡ ಅಪ್ಪಚು ರಂಜನ್ ರಂಗ ಅಣ್ಣುಚಿ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕೂಡ ನನಗೆ ಬೋರೆ ಬೋರೆ ಇಲಾಖೆರ ಆದನೆಲು ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರ ಇಂದು ನಡೆದ ಪರಿವರ್ತನೆ